ಆಮೇಲೆ ನಮ್ಮಲ್ಲಿ ಸಾಕಷ್ಟು ರಿಸೋರ್ಸ್ ಐತೆ. ನಮ್ಮಲ್ಲಿ ಇರ್ತಕ್ಕಂತ ರಿಸೋರ್ಸ್ ಬೇರೆ ಕಂಟ್ರಿ ಅವರಲ್ಲಿಲ್ಲ. ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಸಾಯಿಲ್ ಸ್ಟ್ಯಾಂಡರ್ಡ್ ಇದೆ, ಪ್ರತಿ 200 ಕಿಲೋಮೀಟರ್ಗೆ ವೆದರ್ ಪ್ಯಾಟರ್ನ್ ಚೇಂಜ್ ಆಗ್ತಿದೆ, ಸಾಕಷ್ಟು ಬೆಳಿಬಹುದು ನಾವು. ಬಟ್ ನಮಗೆ ಬರೇ ಸಿಂಪಲ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ರಿಕ್ವೈರ್ಮೆಂಟ್ ಐತಿ, ಅದನ್ನ ನಾವು ನಮ್ಮ ಸಂಸ್ಥೆ ಮುಖಾಂತರ ರೈತರಿಗೆ ಮಾಡಿಕೊಡ್ತಾ ಇದ್ದೀವಿ. ಈಗ ನೋಡ್ರಿ, ತಾವು ಹೇಳಿದ್ರಲ್ಲ ಈಗ ಸೋಲಾರ್ ಪವರ್ಡ್ ಮಲ್ಟಿ ಟಾಸ್ಕಿಂಗ್ ಡಿವೈಸ್ ಏನದಲ್ಲ, ಇದಕ್ಕೆ ಎಷ್ಟು ಖರ್ಚಾಯ್ತು ನೀವು ತಯಾರು ಮಾಡಬೇಕಾದ್ರೆ? ನಮಗೆ ಸದ್ಯ ಫ್ರೀ ಸಿಎಸ್ಎಸ್ ಫಂಡ್ ಅಲ್ಲಿ 5 lakh ಗ್ರಾಂಟ್ ಕೊಟ್ಟಿದ್ರು. ಆ ಗ್ರಾಂಟ್ ಅಲ್ಲೇ ನಾವು ಅದನ್ನ ತಗೊಂಡಿದ್ದೀವಿ. ಇದನ್ನ ಟೋಟಲ್ ಒಂದು ಮಷಿನ್ ಕಾಸ್ಟ್ ನಮಗೆ ರೆಡಿ ಮಾಡಲಿಕ್ಕೆ ಇಲ್ಲಿ ತನಕ ಒಂದು 1,80,000 ರುಪೀಸ್ ಬರ್ತೈತಿ ಆಲ್ ಇಂಪ್ಲಿಮೆಂಟ್ಸ್ ಅದೆಲ್ಲ. ಬಟ್ ಇದು ನಾವು ಒಂದೇ ಮಾಡಿದಕ್ಕೆ ಕಾಸ್ಟ್ ಜಾಸ್ತಿ ಆಗ್ತೈತಿ ಫಸ್ಟ್ ಇಂಪ್ಲಿಮೆಂಟ್, ಯಾಕಂದ್ರೆ R&D ಎಲ್ಲ ಇರ್ತಾವೆ. ನಮ್ದು ಮೇನ್ ಪ್ಲಾನ್ ಹತ್ರ ಅಪ್ ಟು 1.5 lakh ದಾಗ ಎಲ್ಲ ಇಂಪ್ಲಿಮೆಂಟ್ ಸಮೇತ ಸೇರಿ ರೈತರಿಗೆ ಶೂ ಆಗಿ ಮಾಡ್ಬೇಕು ಅನ್ನೋದೊಂದು ಉದ್ದೇಶ ಐತಿ. ಇದಲ್ಲದೆ ಮತ್ತೆ ಬೇರೆ ಬೇರೆ ಮಷಿನ್ಗಳನ್ನು ಕೂಡ ತಾವು ಮಾಡಿರಿ. ಹಾ ಸರ್, ಇನ್ನೊಂದು ಸಿಕ್ವೆನ್ಸರ್ ಟೈಮರ್ ಅಂತ ಹೇಳಿ ಮಾಡಿದೆವು. ಅದು ಯಾವ ತರ ಕೆಲಸ ಮಾಡ್ತೀವಿ, ಈಗ ರೈತರು ಈಗ ಹೊಲದಲ್ಲಿ ಈಗ ಒಂದು ಬೆಳೆಗೆ ನೀರು ಹಾಯಿಸಬೇಕಾಗಿರ್ತೈತಿ, ನಿಗದಿತ ಪ್ರಮಾಣದಲ್ಲಿ ನೀರು ಹಾಯಿಸಬೇಕು. ಈಗ ನಾನು 1 hour ನೀರು ಹಾಯಿಸಬೇಕು, ಅವಾಗ ಅವ್ರು ಏನ್ ಮಾಡ್ತಾರೆ, ಈಗ ಆಟೋ ಸ್ಟಾರ್ಟರ್ ಬಂದವ್, ಎಲ್ಲರೂ ಆಟೋ ಸ್ಟಾರ್ಟರ್ ಹಾಕ್ತಾರೆ. ಬಟ್ ಆ ಆಟೋ ಸ್ಟಾರ್ಟರ್ ಏನ್ ಕೆಲಸ ಮಾಡ್ತೈತಿ, ಕರೆಂಟ್ ಬಂದಾಗ ಆನ್ ಮಾಡ್ತೈತಿ, ಕರೆಂಟ್ ಹೋದಾಗ ಆಫ್ ಮಾಡ್ತೈತಿ ಅಷ್ಟೇ. ಆಗ ರೈತರಿಗೆ ಬೇಕಾಯ್ತು, ನಾನು 1 hour ನೀರು ಬೇಕಾದ್ರೆ 1 hour ಆನ್ ಮಾಡಿ ಆಫ್ ಮಾಡಿಬಿಡ್ಬೇಕಾದ ಮೋಟರ್. ಅವಾಗ ಏನಾಗ್ತೈತಿ, ಇದು ಸಿಕ್ವೆನ್ಸಿಯಲ್ ಟೈಮರ್ ಹಾಕಿದಾಗ 1 hour ಅಂದಾಗ 1 hour ನೀರು ಬಿಡ್ತೈತಿ, ಮ್ಯಾಲ 1 minute ಹೆಚ್ಚಿಗೆ ಬಿಡಲ್ಲ, 1 minute ಕಡಿಮೆ ಬಿಡಲ್ಲ. ಆಮೇಲೆ ಇದ್ರದ್ದು ಇನ್ನೊಂದು ಏನು ವಿಶೇಷತೆ ಅಂತಂದ್ರೆ, ಈಗ ಕರೆಂಟ್ ಬಂತು ಸೀಕ್ವೆನ್ಸಿಯಲ್ ಟೈಮರ್ ಮೇಲೆ ಆನ್ ಆಯ್ತು ಮೋಟರ್, ಒಂದು 15 minutes ರನ್ ಆಯ್ತು, ಆಮೇಲೆ ಕರೆಂಟ್ ಹೋಯ್ತು, ಕರೆಂಟ್ ಹೋಗಿ ಮುಂದೆ 1.5 hours ಬಿಟ್ಟು ಕರೆಂಟ್ ಬರ್ತೈತಿ. ಅವಾಗ ಏನ್ ಮಾಡ್ತೈತಿ, 15 minutes ರನ್ ಆಗಿರ್ತದಲ್ಲ, ಉಳಿದಿರೋ 45 minutes ರನ್ ಮಾಡಿ ಆಫ್ ಮಾಡಿಬಿಡ್ತೈತಿ. ಇದ್ರದ್ದು ವಿಶೇಷತೆ ಐತಂದ್ರ, ಅಂದ್ರೆ ನಿಖರವಾಗಿ ನೀರು ಉಣಿಸ್ಲಾಕ ಇದು ಬಹಳ ಅನುಕೂಲ ಆಗ್ತೈತಿ. ಈಗ ನಾವು 1 hour ಬಿಡ್ಬೇಕಂದ್ರೆ ಅಷ್ಟೇ ಅದು ಬಿಡ್ತದ, ಅಷ್ಟೇ ಬಿಡ್ತದ, ಎಷ್ಟು ಸರ್ತಾರೆ ಕರೆಂಟ್ ಹೋಗಿ. ಈ ಟಾಸ್ಕ್ ರಿಪೀಟ್ ಆಗ್ಬೇಕಾದ್ರೆ ಆಫ್ಟರ್ 24 hours, 24 hours ಆದ್ಮೇಲೆ ಈ ಟಾಸ್ಕ್ ರಿಪೀಟ್ ಆಗ್ತೈತಿ. ಇದು ಆಮೇಲೆ ನಾವು ಹೆಚ್ಚಾಗಿ ಕಡಿಮೆ ಮಾಡ್ಕೋಬಹುದು, ಟೈಮ್ ಸೆಟ್ಟಿಂಗ್ ಹೆಚ್ಚಿಗೆ ಇಡಬಹುದು, ಕಡಿಮೆ ಇಡಬಹುದು, ಆತರ ಎಲ್ಲ ಸೆಟ್ ಮಾಡಿಬಿಟ್ರೆ ಅಂದ್ರೆ ಸ್ವಯಂಚಾಲಿತ ಅದ್ರ ಪಡೆ ಅದು ಕೆಲಸ ಮಾಡ್ತೈತಿ. ನಾವು ಮೈಂಡ್ನಾಗ ಏನ್ ಯಾವ ಬೆಳೆ ಎಷ್ಟು ಬಿಡ್ಬೇಕು ಅನ್ಕೊಂಡಿರ್ತೀವಿ, ಎಷ್ಟು ರಿಕ್ವೈರ್ಮೆಂಟ್ ಅನ್ಕೊಂಡಿರ್ತೀವಲ್ಲ, ಅದ್ರ ಇದ್ರಲ್ಲಿ ನಾವು ಸೆಟ್ ಮಾಡಿಬಿಟ್ಟು ಆತರ ಕೆಲಸ ಮಾಡ್ತೀವಿ. ಅದು ಕೆಲಸ ಮಾಡುವಾಗ ಸಹಿತ ನಾವು ಹೆಚ್ಚು ಕಡಿಮೆ ಮಾಡಬಹುದು, ಟೈಮ್ ಮಾಡಬಹುದು, ಮಾಡಬಹುದು. ಬಹಳ ಅನುಕೂಲ ಆದಂತಹ ಒಂದು ಮಷಿನ್ ಇದು ನಮ್ಮ ರೈತರಿಗೆ. ಯಾಕಂತಂದ್ರೆ 10 times ಕರೆಂಟ್ ಹೋಗುವಂತಹ ಒಂದು ಸಂದರ್ಭ ಇದ್ದಾಗ ಮತ್ತೆ ಇದು 1 time ಹಚ್ಚಿ ಬಿಟ್ರೆ ನಿಶ್ಚಿಂತ ಆಗಿಬಿಡ್ತದೆ ಅವರು. ಆಮೇಲೆ ಇದರಲ್ಲಿ ಇನ್ನೊಂದು ಏನು ವಿಶೇಷತೆ ಅಂತಂದ್ರೆ, ಕರೆಂಟ್ ಹೆಚ್ಚಾಗಿ ಕಡಿಮೆ ಇರ್ತೈತಿ. ಆಮೇಲೆ ಜ್ಯೂಸ್ ಕರೆಂಟ್ ಅಂತ ಕೊಡ್ತಾರ, ಅಂದ್ರೆ ಒಂದೇ ಲೈನ್ದಾಗೆ ಡಿವೈಡ್ ಮಾಡಿ 2 lines ಬರ್ತಾವ. ಲೈನ್ ಎರರ್ ಇತ್ತಂದ್ರೆ ಅದು ಮೋಟರ್ ಆನ್ ಮಾಡಕ್ ಬಿಡಲ್ಲ, ಎರರ್ ತೋರಿಸ್ತೈತಿ, ಅಂದ್ರೆ ಮೋಟರ್ಗೆ ಪ್ರೊಟೆಕ್ಷನ್ ಮಾಡುತ್ತೆ. ಆಮೇಲೆ ಇದ್ರ ನಂತರ ಬೋರ್ವೆಲ್ ಸ್ಕ್ಯಾನರ್ ಅಂತ ಒಂದು ಡಿವೈಸ್ ಮಾಡಿದೆ. ಇದು 2015 ರಾಷ್ಟ್ರಪತಿಯವರ ಕಡೆಯಿಂದನು ಅವಾರ್ಡ್ ಸಿಗ್ತದೆ. ರೈತರು ಒಂದು ಹೊಸದಾಗ ಏನ್ ಕೊಳವೆ ಬಾವಿಯನ್ನು ಕೊರಿತಾರಲ್ರಿ, ರೈತರು ಏನ್ ಮಾಡ್ಬಿಡ್ತಾರೆ, ಬೋರ್ ಕೊರ್ಸಿದಾಗ 2-3 inches ನೀರ್ ಬಂದ ಅಂತ ಹೇಳಿ ಹೋಗಿರ್ತಾರ ಅವರು. ಅದನ್ನೇ ನಂಬ್ಕೊಂಡು ಅವ್ರು ಏನ್ ಮಾಡ್ತಾರ, ಹೈಯರ್ ಕೆಪಾಸಿಟಿ ತಂದು ಮೋಟರ್ ಬಿಡ್ತಾರ. ಮೋಟರ್ ಬಿಟ್ಟಿಂದ ಮುಂದೆ ಒಂದು 15 days ತಿಂಗಳ ನಡೆದು ಬಂದ್ ಆಗ್ಬಿಡ್ತೈತಿ. ಹಿಂಗ್ ಬಂದಾದಾಗ ತುಂಬಾ ಲಾಸ್ ನಷ್ಟ ಅನುಭವಿಸ್ತಾರ ರೈತರು. ಇದನ್ನ ನಾವು ಗಮನದಾಗಿಟ್ಕೊಂಡು, ಇದು ನಮಗಾದಂತ ಅನುಭವನೇ ಫಸ್ಟ್ ನಮ್ಮ ಜಮೀನಲ್ಲಿ. ಅವಾಗ ನಾವು ಏನಾರ ಒಂದು ಇದಕ್ಕೊಂದು ಪರಿಹಾರ ಕಂಡ್ಕೋಬೇಕಂತೇಳಿ ಸಾಕಷ್ಟು ಸೆನ್ಸರ್ ಕ್ಯಾಮ್ರಾ ತಗೊಂಡು ಸ್ಟಾರ್ಟ್ ಮಾಡಿದೇವಿ. ಭೂಮಿ ಒಳಗಡೆ 2 ಸೋರ್ಸ್ ಇರ್ತೈತಿ, ಸ್ಟಾಕ್ ವಾಟರ್ ಆಮೇಲೆ ರೆಗ್ಯುಲರ್ ಸೋರ್ಸ್ ವಾಟರ್. ಆ ಸ್ಟಾಕ್ ವಾಟರ್ ಒಂದೊಂದು ಬೋರ್ವೆಲ್ 1 year ಆದ್ಮೇಲೆ ಖಾಲಿ ಆಗ್ತಿರ್ತಾವ. ಅಂತದೇನಾಗ್ತೈತಿ, ನಮ್ಮ ಸ್ಕ್ಯಾನರ್ ಆಸ್ ಪರ್ ಆಕ್ವೆಫರ್ ಪ್ರೆಷರ್ ಮೆಜರ್ಮೆಂಟ್ ಮಾಡಿ ಅಲ್ಲಿ ಎಷ್ಟು ವಾಟರ್ ಸೋರ್ಸ್ ಇದೆ, ಅದು ರೆಗ್ಯುಲರ್ ಮೂಮೆಂಟ್ಸ್ ಐತು ಅಥವಾ ಸ್ಟಾಕ್ ಐತು ಅನ್ನೋದ್ರ ಮಾಹಿತಿ ಕೊಡ್ತೈತಿ. ಆ ಮಾಹಿತಿ ಆಧಾರದ ಮೇಲೆ ನಾವು ಎಷ್ಟು HP ಮೋಟರ್ ಬಿಡಬೇಕು, ಎಷ್ಟು ಡೆತ್ ಬಿಡಬೇಕು, ಇದು ಸ್ಟಾಕ್ ವಾಟರ್ ಐತೋ, ಇದು ವಾಟರ್ ಸೋರ್ಸ್ ಯಾವಾಗ ಮುಗಿಬಹುದು, ಆ ರಿಸಲ್ಟ್ ಮೇಲೆ ನಾವು ರಿಪೋರ್ಟ್ ತೆಗೆ. ಇದರಲ್ಲಿ ನಾವು ಹೊಸದೇನು ತಿಳ್ಕೊಂಡಿದ್ದಂದ್ರೆ, ಈ ಸ್ಕ್ಯಾನರ್ ಮುಖಾಂತರ ತಿಳ್ಕೊಂಡಿದ್ದಂದ್ರೆ, ಈ ನಮ್ಮ ವರ್ಷದಲ್ಲಿ ಒಂದು ಹಲವಾರು ಋತುಗಳು ಬದಲಾವಣೆ ಆಗ್ತಿರ್ತಾವ. ಆ ಋತುಗಳು ಬದಲಾವಣೆ ಆದಂಗ ಭೂಮಿಯಲ್ಲಿ ಹರಿತಿರ್ತಕ್ಕಂಥ ನೀರಿನ ಡೈರೆಕ್ಷನ್ ಕೂಡ ಬದಲಾವಣೆ ಆಗ್ತೈತಿ. ಈಗ ಬೇಸಿಗೆ ಟೈಮಲ್ಲಿ ಒಂದು ಡೈರೆಕ್ಷನ್ದಾಗ ಹರಿದ್ರೆ ಮಳೆಗಾಲ ಟೈಮ್ದಾಗ ಒಂದು ಡೈರೆಕ್ಷನ್ ಹರಿತಾವ. ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ಬೋದು, ಈಗ ನದಿ ಯಾವ ದಿಕ್ಕಿಗೆ ಹರಿತಾವು, ಭೂಮಿ ಒಳಗಡೆ ಅದರ ವಿರುದ್ಧ ದಿಕ್ಕಿನಲ್ಲಿ ನೀರು ಹರಿತಿರ್ತೈತಿ. ಅಂದ್ರೆ ನೆಲದೊಳಗೆ ವಿರುದ್ಧ ದಿಕ್ಕಿನೊಳಗೆ ಹರಿತಾ ಇರ್ತದ ನೀರು? ಹೌದ್ರಿ, ವಿರುದ್ಧ ದಿಕ್ಕಿನಾಗ ಹರಿತಿರ್ತೈತಿ. ಆಮೇಲೆ ಆ ಋತುಮಾನಗಳ ಬದಲಾವಣೆ ಆದಾಗ ಅದ್ರ ದಿಕ್ಕು ಕೂಡ ಬದಲಾಯಿಸ್ತೈತಿ. ಮಳೆಗಾಲದಾಗ ಹರಿತಕ್ಕಂತ ರೂಟ್ಸ್ ಏನ್ ಇರ್ತಾವಲ್ರಿ, ಅವೇ ರೂಟ್ಸ್ ಬೇರೆ ಇರ್ತಾವ, ಬೇಸಿಗೆಯಲ್ಲಿ ಹರಿತಕ್ಕಂತ ರೂಟ್ಸ್ ಬೇರೆ ಇರ್ತಾವ. ಈಗ ಈ ಸ್ಕ್ಯಾನರ್ ದಿಂದ ಹೆಂಗ ಅನುಕೂಲ ಆಗ್ತದಂತೀರಿ ಅವ್ರಿಗೆ? ಈಗ ನೋಡ್ರಿ, ಈಗ ಹೊಸದಾಗಿ ಒಂದು ಬೋರ್ ಕೊರ್ಸಿದ್ರು, ಮೋಟರ್ ಬಿಡೋಕಿನ್ನ ಮುಂಚೆ ನಾವು ಸ್ಕ್ಯಾನ್ ಮಾಡ್ತೀವಿ.

ವರ ಪುಣ್ಯವಿಲ್ಲದೆ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಹಣವಿದ್ದಾಗ ಸೇವೆ ನೆನವಿದ್ದಾಗ ಭಕ್ತಿ ಗುಣವಿದ್ದಾಗ ಮಾಡಿ ಮುಕ್ತಿ ಪಡೆಯಾರ್ಮ ವನ ಮಾತಾಡಿದರೆ ತೃಣಾರಿದು ಹೋಗುವುದೇ ವನ ಮಾತಾಡಿದರೆ ತೃಣಾರಿದು ಹೋಗುವುದೇ ಪರಮಾತ್ಮ ನೊಲಿಸುವುದು ಬಲು ಕಷ್ಟ ಆತ್ಮ ತೃಣಯ ನೊಲಿಸುವುದು ಬಲು ಕಷ್ಟ ಆತ್ಮ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೇ